ಮುಂದೆ ಕೇಳಿ ಗಿಣಿರಾಮನ ಹಾಡು. ಮುನ್ನೂರು ರಂದೇಲಿ ನೂರ ಗಿಳಿಯೇ ಬಂದೋ ಮರಿಗೆ ಗಿಂಡಿ ಅಲ್ಲ ಕೊಡುವರೋ ನರ ಮನೆ ಗರಚುತ ಬಂದರ ಮರಿಗೆ ಗಿಂಡಿ ಅಲ್ಲ ಕೊಡುವರೋ ವರಕ್ಕೆ ಬಡಿದೋ ರಾಮೋ ಲಾರಿ ಕುತ್ತಗೋಳಿ ಮರ ತುಂಬೋ ಕುತಗಳಿ ಮರ ತುಂಬೋ ಕುತಗೋಳಿ ಮರ ತುಂಬೋ ಗಿಳಿಯೋ ಏನಂದೆ ಚುಕ್ಕಣ ನುಡಿದಾವೋ ಹರಿ ಕುತಗೋಳಿ ಮರ ತುಂಬೋಳಿ ಮರೋ ಏನಂದೆ ಚುಕ್ಕಣ ನುಡಿದಾವೋ ಹಾರಿ ಕುತಗೋಳಿ ಮರತುಂಬ ಗಿಳಿಯೂ ರಾಮೋ ಏನಂದೆ ಚುಕ್ಕಣ ನುಡಿದವೋ ಹರಿ ಕುತಗೋಳಿ ಮರತುಂಬ ಗಿಳಿಯೂ ರಾಮೋ ಏನಂದೆ ಚುಕ್ಕಣ ನುಡಿದವೋ ಪರಿಮಳೋ ಮೇನಿನ ಗೋಪ್ಯರ್ಗೆ ಪರಿಮಳೋ ಪರಿಮಳವೋ ಮೇನಿನ ಗೋಪುರ್ಗೆ ಪರಿಮಳೋ ಮೇನಿನ ಗೋಪ್ಯರ್ಗೆ ಪರಿಮಳ ಕೊಂಡೆ ನೋವೋ ಕೆಳಗಿನ ಗೋಪ್ಯರ್ಗೆ ಪರಿಮಳೋ ಕೆಳಗಿನ ಗೋಪ್ಯರ್ಗೆ ಪರಿಮಳ ಗೊಂಡೆ ನೋವೋ ಕೆಳಗಿನ ಗೋಪ್ಯರೇ ನಡಿದಾರು ಕೆಳಗಿನ ಗೋಪ್ಯರ ಪರಿಮಳ ಗೊಂಡೆ ನೋವೋ ಕೆಳಗಿನ ಗೋಪ್ಯರೇ ಕೆಳಗಿನ ಗೋಪ್ಯರು ಗೊಂಡೆ ನಿತ್ತಲಗೆ ನಡೆದ ಗೊಂಡೆ ನೂವೆಲ್ಲ ಕೊಯ್ದಾರು ಕೆಳಗಿನ ಗೋಪ್ಯರು ಗೊಂಡೆ ನಿತ್ತಲಗೆ ಬಂದೋ ಕೆಳಗಿನ ಗೋಪ್ಯರು ಕೊಯ್ಯುವರು ಗೊಂಡೆ ನೂವಲ್ಲ ಎಕಡೆ ಕೊಯ್ಯುವರು ಬಣದ ಜೋಳು ಗ್ಯಾಗೈದರು ಗಂಡೇ ನಂಗೆ ಕೊಯ್ಯುವರು ಬಣದ ಜೋಳು ಗ್ಯಾಗೈದರು ಗಂಡೇ ನುಗ ಕೊಯ್ದೆ ಮಾಡಿನ ತೆನೆಗೆ ಬಂದ್ರು ಮಾಡಿನ ತೆನೆ ಮೇಲೆ ಹೇಳಿರೋ ಚಿರೋ ಕೊದೆ ಮಾಡಿನ ತಣಿಯಗೆ ಬಂದು ಮಾಡಿನ ತಣೆ ಮೇಲೆ ಹೇಳಿರೋ ಚಿರೋ ಬಾಳೆ ಒಂದು ಬನ್ಕೆ ನೆರೆದರು ಗೋಪಿಯವರು ಬಾರಿಕದಲೆ ಬಳಿ ಹದಾಂದಿಲಿರ್ದೆ ಬಂದರ ಗೋಪಿಯೋರೇ ಕಾಲಂದೆ ನನಕೆ ನನಿದಾರೋ ಹದಾಂದಿಲಿರ್ದೆ ಬಂದರ ಗೋಪಿಯೋರೇ